ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ 5:56:08. ಇನ್ನೀಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳೋಣ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಗ್ರಾಮಾಂತರಂಗ ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಔಷಧೀಯ ಸಸ್ಯಗಳ ಪಾಲನೆ ಕುರಿತು ಶ್ರೀ ಗಣೇಶ್ ಗೌಡ ಹೆಚ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ರೈತರಿಗೆ ಸಲಹೆ ಗಿರೀಶ್ ವಿ ಪಾಟೀಲ್ ಅವರಿಂದ. ನಂತರ ಕೃಷಿ ಗೀತೆಗಳನ್ನು ಇದೀಗ ಕೇಳೋಣ. ಔಷಧೀಯ ಸಸ್ಯಗಳ ಪಾಲನೆ ಕುರಿತು ಶ್ರೀ ಗಣೇಶ್ ಗೌಡ ಹೆಚ್ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಹೂವಿನ ಅಡಗಲಿಯ ಗಣೇಶ್ ಗೌಡ ಎಂಬುವರಿದ್ದಾರೆ. ಅವರ ವಿಶೇಷತೆ ಅಂದರೆ ಔಷಧೀಯ ಸಸ್ಯಗಳ ಪಾಲನೆ. ಯಾಕೆ ಗೌಡರಿಗೆ ಈ ಔಷಧೀಯ ಸಸ್ಯಗಳ ಬಗ್ಗೆ ಆಸಕ್ತಿ ಮೂಡಿತು ಅನ್ನೋದ್ರ ಬಗ್ಗೆ ಅವ್ರ ಜೊತೆನೆ ಅವರ ವಿಚಾರಗಳನ್ನು ಹಂಚಿಕೊಳ್ಳೋಣ. ಗಣೇಶ್ ಗೌಡರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಬೇಸಾಯನ ಬೇರೆ ಇದರಿಂದ ಮಾಡಬೇಕನ್ನೋ ಒಂದು ಉದ್ದೇಶಕ್ಕೆ ಔಷಧೀಯ ಸಸ್ಯಗಳನ್ನ ಮಾಡಬೇಕನ್ನಿಸಿತ್ತು ಸರ್. ಆ ಮುಂಚೆ ಏನು ಮಾಡ್ತಿದ್ರಿ? ಮೆಕ್ಕೆಜೋಳ, ಈ ಬೇರೆ ಬೇರೆ ಬೆಳೆ, ಸೂರ್ಯಕಾಂತಿ, ಶೇಂಗಾ ಎಲ್ಲ ಬೆಳೆದಿದ್ದೀನಿ ಸರ್. ಸೊ ಸಾಮಾನ್ಯ ರೈತರು ಏನೇನು ಮಾಡ್ತಾರೆ ಅದೇ ಥರ ನೀವು ಮಾಡ್ಕೊತಾ ಬಂದ್ರಿ. ಆದರೆ ಔಷಧೀಯ ಸಸ್ಯಗಳನ್ನು ಬೆಳಿಬೇಕು ಅಂತ ಅನಿಸ್ತು ನಿಮಗೆ? ಯಾಕಂದರೆ ಏನಾದರೂ ಬದಲಾವಣೆ ತರಬೇಕು, ಹೊಸದನ್ನು ಮಾಡಬೇಕು ಅಂತೇಳಿ. ಅಂದರೆ ಸರ್, ಅದರಲ್ಲಿ ಲಾಭಾಂಶ ಕಡಿಮೆ ಇತ್ತು ಸರ್. ಈ ಬೇರೆ ಬೆಳೆಗಳೆಲ್ಲ ಲಾಭಾಂಶ ಕಡಿಮೆ. ಅದರಲ್ಲಿ ಏನು ಸರ್ ಅಂದರೆ, ನನಗೆ ಹೇಳ್ತಾ ಇದ್ರು ಸರ್, ಕೆಲವೊಂದು ಕಂಪ್ನಿಗಳು ಹೇಳ್ತಾ ಇದ್ವು ಈ ಔಷಧೀಯ ಸಸ್ಯಗಳಲ್ಲಿ ಈ ಥರ ಲಾಭ ಇದೆ ಅಂತಂದೇಳಿ. ಅವರು ಹೇಳಿದ್ದು 100 ಸತ್ಯ ಸರ್. ಅವ್ರೇನು ಒಂದು ಎಕರೆಗೆ 100,000 ತೆಗಿಬೋದು ಅಂತ ಹೇಳ್ತಾರೆ ಸರ್. 100,000 ಬಂದಿದೆ, 100,000 ಹೆಚ್ಚಿಗೆನೂ ಬರ್ತಾ ಇದೆ ಸರ್. ಮೊದಲು ನನ್ನ ಭೂಮಿನ ನಾನು ಔಷಧಿ ಸಸ್ಯಗಳು ತೊಡಸ್ಕೊಂಡೆ ಸರ್. ನಂದು 3 ಭೂಮಿ. ಈಗ ಒಂದು 2 ಸುಮಾರು 20 ನಾನು ಲೀಸ್ನಲ್ಲಿ ಹಿಡ್ಕೊಂಡೆ ಔಷಧಿ ಸಸ್ಯಗಳನ್ನ ಬೆಳೀತಾ ಇದ್ದೀನಿ ಸರ್. ಈಗ ನನ್ನ ದೃಷ್ಟಿಕೋನದಿಂದ ಅವರು ಯೋಚನೆ ಮಾಡಿ ಅವರು ಈಗ ಅದನ್ನು ಬೆಳೀತಾ ಇದ್ದಾರೆ ಸರ್. ಅವ್ರ ಹೊಲಗಳಲ್ಲಿ ನಾವೇ ಮಾಡ್ತಾ ಇದ್ದೀವಿ ಕೆಲಸ. ಗಣೇಶ್ ಕೇಳ್ರೆ, ಈಗ ಈ ಔಷಧೀಯ ಸಸ್ಯಗಳು ಅಂತಂದರೆ ಇದನ್ನು ಬೆಳಿಬೇಕು ಅಂತಂದರೆ ನೀವು ಸಾಕಷ್ಟು ಪೂರ್ವ ತಯಾರಿ ಮಾಡ್ಕೋಬೇಕಾಗತ್ತೆ. ಅದು ಯಾವ ಥರ ಮಾಡ್ಕೊಂಡ್ರಿ ನೀವು? ಸರ್, ಪೂರ್ವ ತಯಾರಿ ನಿಜ. ಅದಕ್ಕೆ ಆ ಭೂಮಿ ಗೊಬ್ಬರ ಅಂದರೆ ಈ ಫರ್ಟಿಲೈಸೇಷನ್ ಏನು ಬೇಡಲ್ಲ ಸರ್, ಕೆಮಿಕಲ್ಸ್ ಏನು ಬೇಡಲ್ಲ. ನಾನು ಮಾಡಿದ್ದೇನು ಸರ್ ಅಂತಂದರೆ, ಈ ಔಷಧಿ ಸಸ್ಯಗಳನ್ನ ಬೆಳಿಬೇಕಂದ್ರೆ ಸಾವಯವ ಪದ್ಧತಿಯಲ್ಲಿ ಬೆಳಿಬೇಕಂತ ಅನಿಸಿದಾಗ ನನಗೆ ಅನಿಸಿದ್ದು ಸಾವಯವ ಅಂತಂದ ತಕ್ಷಣ ಅದು ಒಂದು ಸರ್ಟಿಫಿಕೇಷನ್ ಆದಮೇಲೆ ಸಾವಯವ, ಒಂದು 3 ಅಂತ ಬೇಕು ಸರ್ ಅದಕ್ಕೆ. ಸರ್, ನಾನು ಸೆಲೆಕ್ಟ್ ಮಾಡಿಕೊಂಡಿದ್ದ ಭೂಮಿಗಳು ಏನು ಸರ್ ಅಂತಂದರೆ ಬೀಳು ಬಿದ್ದಿದ್ದ ಭೂಮಿಗಳು ಮಾಡಿಕೊಂಡೆ ಸರ್. ಸುಮಾರು ಒಂದು 35-40 ವರ್ಷದಿಂದ ಬೀಳು ಬಿದ್ದಿದ್ದು, ಒಂದು ಆಮೇಲೆ ಇನ್ನೊಂದು 16 ಒಂದು 8-10 ವರ್ಷದಿಂದ ಬೀಳು ಬಿದ್ದಿದ್ದು ಇದು ಮಾಡ್ಕೊಂಡು. ಅಲ್ಲಿ ಏನಾಗುತ್ತೆ ಅಂದರೆ, ಸಾವಯವಕ್ಕಾಗಿ ನಾವು ಹೆಚ್ಚಿಂದ ಏನು ಮಾಡೋದೇ ಅವಶ್ಯಕತೆ ಇರೋಲ್ಲ ಸರ್. ಆ ಭೂಮಿಗಳಲ್ಲೇ ನ್ಯಾಚುರಲ್ ಆಗಿ ಅದು ಇದ್ದೇ ಇರುತ್ತೆ. ಆಮೇಲೆ ಈ ನಾನು ಆಯ್ಕೆ ಮಾಡಿಕೊಂಡಿದ್ದು ಬೆಳೆಗಳಿಗೆ ಯಾವುದೇ ಇದು ಬೇಕಾಗಿಲ್ಲ ಸರ್. ಅದು ನ್ಯಾಚುರಲ್ಲಾಗಿ ಅಲ್ಲಿ ನಾನು ಮಾಡಿದ್ದೇನಿಲ್ಲ ಸರ್, ಭೂಮಿನೇ ಆ ಥರ ಇರುತ್ತೆ. ಆಮೇಲೆ ಆ ಸಂಬಂಧಪಟ್ಟ ಭೂಮಿಗಳಿಗೆ ಈ ಭೂಮಿಯಲ್ಲಿ ಏನು ಬೆಳಿಬೋದು ಅಂತಂದೇಳಿ ಆ ತಜ್ಞರನ್ನ ಕರೆಸ್ಕೊಂಡು ಅವ್ರು ಏನು ಈ ಭೂಮಿಯಲ್ಲಿ ಇಂಥದ್ದು ಬೆಳೆಯುತ್ತೆ ಅಂತಂದಾಗ ಅದನ್ನು ನಾನು ಬೆಳೀತಾ ಇದ್ದೀನಿ ಸರ್. ಈಗ ನಾನು ಬೆಳೀತಿರೋ ಬೆಳೆಗಳು ತುಳಸಿ, ಈ ಮಿಂಟ್ ಅಂತ ಬೆಳೀತಾ ಇದ್ದೀನಿ ಸರ್. ಆಮೇಲೆ ಸೊಪ್ಪಿಗಾಗಿ ನುಗ್ಗೆ ಬೆಳೀತಾ ಇದ್ದೀನಿ ಸರ್. ಆಮೇಲೆ ಒಂದೆಲಗ ಅಂತಂದೇಳಿ ಈಗ ಪ್ರಾರಂಭ ಅಂತಿದ್ದೀನಿ ಸರ್. ಆಮೇಲೆ ಡಾಕ್ಟರ್ ದಿಲೀಪ್ ಕುಮಾರ್ ಅಂತೇಳಿ ಅವ್ರು ನಮಗೆ ಕೆಲವೊಂದು ಔಷಧೀಯ ಸಸ್ಯಗಳನ್ನ ಬೆಳೆಯೋಕ್ಕೆ ನಮಗೆ ಇದು ಮಾಡ್ತಾರೆ. 2 ಅವ್ರು ನಮ್ಮಲ್ಲಿ ಕೇಳ್ಕೊಂಡಿದ್ದೆ ಸರ್. ಆ ಬೆಳೆಗಳು ಬೇಕಂದರೆ ಅದು ಚಿತ್ರಕ ಅಂತಂದೇಳಿ, ಪಾರಿಜಾತ, ಸಾಲಪಾನಿ, ಬೃಹತಿ, ವಸು, ಅಗ್ನಿಮಂತ, ಪಾಟಲ, ಅಂಕೋಲ, ಬಿಲ್ವ ಅಂತಂದೇಳಿ ಇವು ನಮ್ಮ ಭಾಗದಲ್ಲಿ ಚೆನ್ನಾಗಿ ಬೆಳೀತಾವೆ ಅಂತಂದೇಳಿ ಅವರು ಬಂದು ಇದು ಮಾಡಿದ್ಮೇಲೆ ಅವ್ರದ್ದು ಬೆಳೆಯನ್ನು ಬೆಳೀತಾ ಇದ್ದೀವಿ ಸರ್. ಈಗ ಈ ಎಲ್ಲ ಬೆಳೆಗಳು ಇತ್ತಿತ್ತಲಾಗಿ ಇದಾಗಿದೆ ಸರ್. ತುಳಸಿನ ಬೆಳೀತಾ ಇದ್ದೀನಿ ಸರ್. ಇದು ಮಿಂಟ್ ಅನ್ನೋದು ಮಾಡಿದ್ದೀನಿ ಸರ್. ಇವೆಲ್ಲ ಇತ್ತಿತ್ತಲಾಗಿ ಮಾಡ್ತಾ ಇದ್ದೀನಿ ಸರ್. ಇವಾಗ ಈ ಔಷಧೀಯ ಸಸ್ಯಗಳ ಪಾಲನೆ ನೀವು ಶುರು ಮಾಡಿದ್ರಿ, ತುಳಸಿ ಬೆಳೆಯಲಿಕ್ಕೆ ಶುರು ಮಾಡಿದ್ರಿ, ಮಿಂಟ್ ಬೆಳೆಯಲಿಕ್ಕೂ ಶುರು ಮಾಡಿದ್ರಿ 3 ಇತ್ತೀಚೆಗೆ. ಈಗ ಔಷಧೀಯ ಸಸ್ಯಗಳನ್ನು ಬೆಳೀತೀರಿ, ಬಟ್ ಅದರ ಮಾರುಕಟ್ಟೆ ಯಾವ ತರ ಇದೆ? ಮಾರುಕಟ್ಟೆ ಆಕ್ಚುಲ್ ಮಾರುಕಟ್ಟೆ ಅಂತಂದ್ರೆ ಸರ್, ನಮಗೆ ಒಂದು ಕೆಲವೊಂದು ಕಂಪ್ನಿಗಳು ಅದ್ರದ ಇದಾರೆ ಸರ್, ಆ ಕಂಪ್ನಿಗಳು ಖರೀದಿ ಮಾಡ್ತಾರೆ ಸರ್, ಅವರು ನಮಗೊಂದು ಉತ್ತಮ ಬೆಲೆ ಕೊಟ್ಟು. ಅವ್ರ ಗುರಿನೂ ಅಥವಾ ನಮ್ಮ ಗುರಿನೂ ರೈತನಿಗೆ ಒಂದು ಹೊಲದಿಂದ ಒಂದು ಎಕರೆಯಿಂದ 1 ಲಕ್ಷ ರೂಪಾಯಿ ಆದಾಯ ಬರಬೇಕನ್ನೋ ಉದ್ದೇಶಕ್ಕೆ ನಾನು ಹೇಳ್ಕೊಂಡಿದ್ದೀನಿ, ಅದನ್ನು ಅವ್ರು ಫುಲ್ಫಿಲ್ ಮಾಡ್ತಾ ಇದ್ದಾರೆ ಸರ್, ಅವ್ರು ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ತುಳಸಿ 1 ಎಕರೆಗೆ 1 ಕಟಾವಿಗೆ 2 ಕ್ವಿಂಟಲ್ ಬರುತ್ತೆ ಸರ್ ಸರಾಸರಿ ವಾರ್ಷಿಕ. ಅಂದರೆ ಒಂದು ಸರಿ ಅದನ್ನು ನಾವು ಪ್ಲ್ಯಾಂಟಿಂಗ್ ಮಾಡಿದರೆ 2 ವರ್ಷದವರೆಗೂ ಅದು ನಮಗೆ ಕಟಾವಿರುತ್ತೆ ಸರ್. ಮೊದಲೇ ಇದನ್ನು ಸಸಿ ಮಾಡಿಕೊಂಡು ಮೊದಲೇ ಕಟಾವು ಬರೋಕ್ಕೆ 60 ದಿನ ಬೇಕು ಸರ್. ಅದಾದ ನಂತರ ಎವ್ರಿ 25 ಡೇಸ್ಗೆ ಒಂದು ಸರಿ ಕಟಿಂಗ್ ಇರುತ್ತೆ ಸರ್. ವರ್ಷಕ್ಕೆ ಒಂದು 10 ಕಟಿಂಗ್ ಸರ್, 2 ವರ್ಷ ಅಂದರೆ ಒಂದು 20 ಕಟಿಂಗ್ ಸರ್. ಒಂದು ಕಟಿಂಗಿಗೆ ಒಂದು ಎಕರೆಗೆ 1-2 ಕ್ವಿಂಟಲ್ ಅಂತ ಬರುತ್ತೆ ಸರ್. ನನಗೆ ಕಂಪ್ನಿ ಹೇಳೋದು 2 ಕ್ವಿಂಟಲ್ ಅಂತ ಹೇಳಿದ್ರೆ ನನಗೆ 3.5 ಕ್ವಿಂಟಲ್ವರೆಗೂ ಬಂದಿದೆ ಸರ್. 1 ಕೆಜಿಗೆ ಒಂದು ನಿರ್ದಿಷ್ಟ ಬೆಲೆ ಮಾಡಿದೆ ಸರ್, ಅದರ ಪ್ರಕಾರ ನನಗೆ ಒಂದು 70 ರೂಪಾಯಿ ಮಾಡಿದ್ದಾರೆ 1 ಕೆಜಿಗೆ. 2 ಕ್ವಿಂಟಲ್ ಅಂತಂದ್ರೆ ಈಗ 14,000 ಆಗುತ್ತೆ ಸರ್ 1 ಎಕರೆಗೆ. ನಮ್ಮ ಒಂದು 4,000 ಖರ್ಚು ಅಂತ ಹೋದ್ರೂ ಒಂದು 10,000 ರೂಪಾಯಿ ಅಂತ ಉಳಿಯುತ್ತೆ ಸರ್. 10,000 10 ಬೆಳೆಗೆ ಒಂದು 1 ಲಕ್ಷ ರೂಪಾಯಿ ಅಂತ ಹಾಗೆ ಆಗುತ್ತೆ. ಪ್ರತಿ ಕಟಾವಿಗೂ ಅಷ್ಟು ನಿಮಗೆ ಲಾಭಾಂಶ ಸಿಗುತ್ತೆ? ಸಿಗುತ್ತೆ ಸರ್. ಇಲ್ಲಿ ನಿರ್ವಹಣೆ ವೆಚ್ಚ ಹೇಗೆ? ನಿರ್ವಹಣೆ ವೆಚ್ಚ ಏನಂತಂದ್ರೆ ಸರ್, ಒಂದು ಕಟಾವು ಮಾಡಲಿಕ್ಕೆ ಒಂದು 6 ಆಳು ಹೋಗುತ್ತೆ ಸರ್ 1 ಎಕರೆಗೆ. ಅದನ್ನು ಒಣಗಿಸೋಕೆ ಸರ್, ಅಂದರೆ ಮೊದಲು 3-4 ಗಂಟೆ ಬಿಸಿಲಲ್ಲಿ ಒಣಗಿಸ್ಬೇಕು, ಅದಾದ ನಂತರ ನೆರಳಲ್ಲಿ ಒಣಗಿಸೋದು ಸರ್. ಅದರ ಹಸಿರು ಅಂಶ ಹೋಗಿರಬಾರ್ದು. ಅದಕ್ಕೆ ಲೇಬರ್ ಮೇಂಟೆನೆನ್ಸು, ಆಮೇಲೆ ಒಂದು ಸರಿ ಎಡೆ ಹರಗಬೇಕು ಅಂತಂದಂತಾರಲ್ಲ ಸರ್, ಅದನ್ನು ಮಾಡಬೇಕು. ಇದೆಲ್ಲ ಖರ್ಚು ಅಂತಂದರೆ ಒಂದು 2.5-3 ಸಾವಿರ ಖರ್ಚು ಬರುತ್ತೆ ಸರ್. ನಾವು 4,000 ಅಂತ ಖರ್ಚು ಅಂತ ಹಿಡ್ಕೊಂಡ್ರೆ ನಮಗೆ 10,000 ಅಂತ ಉಳಿಯುತ್ತೆ ಸರ್. ಪ್ರತಿ ಎಕರೆಗೆ ಪ್ರತಿ ತಿಂಗಳು ಅಂತಾದ್ರೂ ಹೇಳ್ಬೋದು, ಅಲ್ಲ ವರ್ಷಕ್ಕೆ 1 ಲಕ್ಷ ಅಂತಾದ್ರೂ ಹೇಳ್ಬೋದು ಸರ್. ಯಾವ ಥರ ಬೆಳೀತಾ ಇದ್ದೀರಿ? ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರು ಅಥವಾ ಪೂರ್ತಿಯಾಗಿ ತುಳಸಿನೇ ಇಡೀ? ಪೂರ್ತಿಯಾಗಿ ತುಳಸಿದನ್ನು ಮಾಡಿದೆ ಸರ್. ಗಿಡದಿಂದ ಗಿಡಕ್ಕೆ ಇದು ನಮ್ಮ ಒಂದು ಗೇಣು ಅಥವಾ ಒಂದು 9 ಇಂಚು ಏನೋ ಮೆಕ್ಕೆಜೋಳದ ಇದರಲ್ಲಿ ಬೆಳೀತಾ ಇದೆ ಸರ್. ಸಾಲಿನಿಂದ ಸಾಲಿಗೆ 2 ಅಡಿ ಇದೆ ಸರ್. ಮತ್ತೆ ಅದಕ್ಕೆ ಯಾವುದಾದ್ರೂ ಗೊಬ್ಬರ ಅಥವಾ ಏನೋ? ಇಲ್ಲ ಸರ್, ಯಾವುದು ಇಲ್ಲ ಸರ್, ಗೊಬ್ಬರ ಇಲ್ಲ. ಅದು ಯಾವುದನ್ನು ಅದು ಕೇಳೋದಿಲ್ಲ ಸರ್, ಅದಿಲ್ದಂಗೆ ಬೆಳೆ ಸರ್, ಅದಕ್ಕೇನು ಬೇಕಾಗಿಲ್ಲ ಸರ್. ಆಮೇಲೆ ಬೆಳಗ್ಗೆ ಹೊಲದಲ್ಲಿ ಓಡಾಡ್ತದೆ, ನಮ್ಮ ಆರೋಗ್ಯನೂ ಸುಧಾರಿಸ್ತದೆ ಸರ್. ಅದನ್ನು ಬೆಳಗ್ಗೆ ಯಾವುದು ಕ್ರಿಮಿನಾಶಕಗಳು ಆಗಲಿ ಗೊಬ್ಬರ ಆಗಲಿ ಏನು ಬೇಕಾಗಿಲ್ಲ ಸರ್. ನಾವು ಪ್ಲ್ಯಾಂಟಿಂಗ್ ಮಾಡೋದಕ್ಕಿಂತ ಮುಂಚೆ ಇದು ಮಾಡ್ಕೊಂಡಿದ್ದೆ ಸರ್, ಹಸಿರೆಲೆ ಗೊಬ್ಬರ ಮಾಡಿದ್ದೆ, ನನಗೆ ಕೋಳಿ ಗೊಬ್ಬರ ಹಾಕಿದ್ದೆ. ಅದಾದ ನಂತರ ಇವತ್ತಿನವರೆಗೂ ಏನು ಬಳಸಿಲ್ಲ ಸರ್ ಅದಕ್ಕೆ. ಇವಾಗ ಈ ಔಷಧೀಯ ಸಸ್ಯಗಳನ್ನು ನೀವು ಬೆಳೀತೀರಿ, ಅದನ್ನು ಖರೀದಿ ಮಾಡೋರು ಕಂಪನಿಯವರು, ಅವರು ಏನಾದರೂ ನಿಮ್ಮ ಪ್ರತಿಯೊಂದು ಬೆಳೆ ಮೇಲೆ ಗುಣಮಟ್ಟ ನಿರ್ಧಾರ ಏನಾದರೂ ಮಾಡ್ತಾರಾ? ಮಾಡ್ತಾರೆ ಸರ್, ಪ್ರತಿಯೊಂದು ಗುಣಮಟ್ಟನೂ ಮಾಡ್ತಾರೆ ಸರ್. ಆಮೇಲೆ ಅದನ್ನು ನಮ್ಮ ಮಟೀರಿಯಲ್ ತೊಗೊಂಡೋಗಿ ಚೆಕ್ ಮಾಡಿಸಿ ಅದರದ್ದು ಫಾಲೋ ಅಪ್ ರೈಟ್ ಫ್ರಮ್ ಬಿಗಿನಿಂಗೇ ಇರುತ್ತೆ ಸರ್ ಅವ್ರದ್ದು. ಅದರಿಂದ ಯಾವುದನ್ನು ಹಂತ ಹಂತವಾಗಿ ಅವ್ರು ಪರೀಕ್ಷೆ ಮಾಡ್ತಾನೆ ಇರ್ತಾರೆ, ಎವ್ರಿ 15 ಡೇಸ್ಗೆ ಒಂದು ಸರ್ ವಿಸಿಟ್ ಮಾಡ್ತಿರ್ತಾರೆ ಸರ್. ಅದಾದ ನಂತರ ಇವತ್ತಿನವರೆಗೂ ಅದು ರಿಜೆಕ್ಟ್ ಆಗಿದ್ದಂತೂ ಯಾವುದೂ ಇಲ್ಲ ಸರ್. ಅವ್ರು ಟೆಸ್ಟ್ ಮಾಡಿದ್ರು ನಮ್ದೇನು ರಿಜೆಕ್ಟ್ ಆಗಿಲ್ಲ, ಯಾವುದನ್ನು ಬಳಸಿಲ್ಲಲ್ಲ ಸರ್. ಅಂದರೆ ಎಲ್ಲ ಈ ಔಷಧಿ ಸಸ್ಯಗಳನ್ನು ಸಾವಯವ ಆಧಾರದಲ್ಲಿಯೇ ಬೆಳೀತೀರಿ ನೀವು? ಯಾವುದೇ ಕೆಮಿಕಲ್ ಉಪಯೋಗಿಸೋದಿಲ್ಲ, ಯಾವುದೇ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತೇನೆ ಎಲ್ಲ ಬೆಳೆಗಳನ್ನು ತೆಗಿತಾ ಇದ್ದೀರಿ? ಹೌದು ಸರ್. ಆಮೇಲೆ ಈ 3 ಎಕರೆ ನಿಮ್ಮ ಸ್ವಂತದ್ದು, ಅಲ್ಲಿ ಶುರು ಮಾಡಿದ್ರಿ, ಅದರಲ್ಲಿರುವ ಲಾಭ ಎಲ್ಲನೂ ನೀವು ಕಂಡುಕೊಂಡು ಈಗ ಇನ್ನೂ ಹೆಚ್ಚಿನ ಕ್ಷೇತ್ರ ಸುಮಾರು ಒಂದು ಈಗ ಮಾಡ್ತಾ ಇದ್ದೀವಿ ಸರ್. ಈಗ ಒಂದು ನಮ್ಮ ಜೊತೆಗೆ ಶಿವಣ್ಣ ಅಂತ ಇದ್ದಾರೆ ಸರ್ ನಮ್ಮ ಜೊತೆ. ನಾನು ಹೊರಗಡೆದೆಲ್ಲ ನೋಡ್ಕೊಂಡ್ರೆ ಅವ್ರು ಹೊಲದಲ್ಲಿ ಇದ್ದು ನೋಡಿ, ಇಬ್ಬರು ಪಾರ್ಟ್ನರ್ಶಿಪ್ನಲ್ಲೇ ಮಾಡ್ತಾ ಇದ್ದೀವಿ. ಅವರು ಅದನ್ನೆಲ್ಲ ಹೊಲದಲ್ಲೆಲ್ಲ ನೋಡ್ಕೊಂಡು ಹೋಗ್ತಾರೆ, ರೈತರಿಗೆ ಯಾವ ಥರ ಮಾಡಿಸ್ಬೇಕು ಏನಂತಂದೇಳಿ. ಹೊರಗಡೆದೆಲ್ಲ ನಾನು ನೋಡ್ಕೊಳ್ತೀನಿ, ಕಾನ್ಸೆಪ್ಟ್ಗಳು ವಿಷನ್ಗಳೆಲ್ಲ ನಂದೇ, ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅವ್ರು ಮಾಡ್ತಾ ಇದ್ದಾರೆ. ಚೆನ್ನಾಗಿ ಅನಿಸಿದೆ ಸರ್ ಇದು ಅಂತ ಏನಿಲ್ಲ. ಆಮೇಲೆ ತುಳಸಿ ಹರ್ಬಲ್ ಪ್ಲ್ಯಾಂಟ್ಸು ಎಲ್ಲವೂ ಅಂತ ಹೇಳೋಕ್ಕಾಗಲ್ಲ ಸರ್. ತುಳಸಿ ಮಿಂಟಿಗೆ ಈ ರೋಗಗಳೆಲ್ಲ ಸರ್, ಆಮೇಲೆ ಸುತ್ತಮುತ್ತಲು ದನದ ಜನದ ಕಾಟ ಇಲ್ಲ ಸರ್. ಅದಕ್ಕೆ ಯಾವುದು ದನಗಳು ಕುರಿ ಮುಟ್ಟೋದು ಏನು ತಿನ್ನೋದು ಏನೋದು ಏನಿಲ್ಲ ಸರ್, ಅದರಿಂದ ಸೇಫ್ ಅನಿಸುತ್ತೆ ಸರ್. ಸೊ ಇದರಲ್ಲಿ ಬಹಳಷ್ಟು ರೈತನಿಗೆ ಲಾಭ ಇದೆ, ಯಾಕಂದ್ರೆ ಇಲ್ಲಿ ಅನವಶ್ಯಕ ನಿರ್ವಹಣಾ ವೆಚ್ಚ ಇಲ್ಲ, ಏನು ಇಲ್ಲ. ಇಲ್ಲ ಸರ್, ಇಲ್ಲ ಸರ್. ಇವಾಗ ನೀವು ಬೆಳೀತಾ ಇದ್ದೀರಿ ಹೂವಿನ ಹಡಗಲಿಯೊಳಗೆ, ಈ ಔಷಧಿ ಸಸ್ಯಗಳನ್ನು ನೀವು ಬೆಳೀಲಿಕ್ಕೆ ಶುರು ಮಾಡಿದ್ರಿ, ಉಳಿದ ರೈತರಿಗೆ ಈ ನೀವು ಔಷಧಿ ಸಸ್ಯಗಳನ್ನು ಬೆಳೀತಾ ಇರೋದ್ರ ಬಗ್ಗೆ ಅವರ ಅಭಿಪ್ರಾಯ ಏನು? ಕುತೂಹಲ ಕಣ್ಣುಗಳಿಂದ ನೋಡ್ತಾರೆ ಸರ್. ಈಗ ಒಂದು ಇತ್ತೀಚೆಗೆ ಜನ ಆಸಕ್ತಿ ತೋರಿಸಿ ಬರ್ತಾ ಇದ್ದಾರೆ ಸರ್, ತುಂಬ ಜನ ಕೇಳ್ತಾ ಇದ್ದಾರೆ ನಾವು ಬೆಳಿಬೇಕು ಅಂತ ಇದ್ದಾರೆ, ಬರ್ತಾ ಇದ್ದಾರೆ ಸರ್ ಮಾಡ್ಬೇಕಂತ ಇದ್ದಾರೆ. ಆದರೆ ಸಾವಯವ ಅಂದ ತಕ್ಷಣ ಅವ್ರ ತಲೆಯಲ್ಲಿ ಕುತ್ಕೊಂಡಿರೋದು ಗೊಬ್ಬರ ಬೀಜ, ಗೊಬ್ಬರ ಔಷಧಿ ಇಲ್ದಂಗೆ ಏನು ಮಾಡೋಕ್ಕಾಗಲ್ಲ ಅಂತಂದರೆ ಅದರಿಂದ ಇನ್ನು ಹೊರಗಡೆ ಬರ್ತಾ ಇಲ್ಲ ಸರ್ ಜನ. ಅದು ಇಲ್ದಂಗೆ ಮಾಡ್ಬೋದು ಅಂತಂದೇಳಿ, ಖರ್ಚು ಕಡಿಮೆ ಮಾಡ್ಬೋದು ಸರ್, ಬರ್ತಾ ಇದ್ದಾರೆ ಸರ್ ಜನ, ಬರ್ತಾ ಇದ್ದಾರೆ. ಪ್ರಯೋಗಕ್ಕೆ ಯಾರು ತೊಡಗಿಸ್ಕೊಳ್ಳಲ್ಲ ಸರ್, ಒಂದ್ಸರಿ ಯಾರಾದರೂ ಮುಂದೆ ಬಂದು ಅದು ಮಾಡಿದರೆ ಅದಕ್ಕೆ ಹಿಂಬಾಲಿಸ್ಕೊಂಡು ಬರ್ತಾರೆ ಸರ್. ಆದರೆ ಮುಂಚಿತವಾಗಿ ಇನಿಷಿಯೇಷನ್ ತೋರಿಸೋದು ಭಾಳ ಮುಖ್ಯ ಆಗ್ತದೆ. ಆಗುತ್ತೆ ಸರ್, ಯಾಕಂತಂದ್ರೆ ಅಲ್ಲಿ ಲಾಭನೂ ಆಗ್ಬೋದು ನಷ್ಟನೂ ಆಗ್ಬೋದು. ಆದರೆ ಏನು ನೀವು ಹೆಜ್ಜೆ ಇಟ್ಟಿರ್ತೀರಲ್ಲ, ಅದರಲ್ಲಿ ಸಿಗೋ ಸಾಫಲ್ಯ ನೋಡಿ ಇನ್ನೊಂದು 4 ಜನಕ್ಕೆ ನೀವು ಮೋಟಿವೇಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಸಾಧ್ಯ ಆಗಿದೆ ಸರ್, ಸಾಧ್ಯ ಆಗಿದೆ, ಬಂದಿದ್ದಾರೆ ಸರ್, ಜನನು ಮಾಡ್ತಾ ಇದ್ದಾರೆ. ಈಗ ನಾನು ಶುರುವಿನಲ್ಲಿ ನಾನು ತುಳಸಿ ಹಾಕಿದಾಗ ನಂದು ಅಷ್ಟೇ 1 ಎಕರೆ ಇತ್ತು ಸರ್. ಇವತ್ತು ಮೋಸ್ಟ್ಲಿ ನನಗನ್ಸುತ್ತೆ ನೀವೇನು ಹಡಗಲಿ ಭಾಗಕ್ಕೆ ಬಂದರೆ ಇನ್ನು ಮುಂದಿನ ದಿನಗಳಲ್ಲಿ ಈಗ ಜನ ಅದರ ಬಗ್ಗೆ ಒಲವು ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ಒಂದು ನಮ್ಮ ಹಡಗಲಿ ಭಾಗದಲ್ಲಿ ಒಂದು 20 ಎಕರೆ ಸಿಗ್ಬೋದು ಸರ್. ಈಗ ಮಾರುಕಟ್ಟೆ ಬಗ್ಗೆ ಮಾತಾಡುವಾಗ ಈಗ ತುಳಸಿಗೆ ದಿನದಿಂದ ದಿನಕ್ಕೆ ಹೆಚ್ಚು ಬೇಡಿಕೆ ಉಂಟಾಗ್ತಾ ಇದೆ, ಹಾಗೆ ತಮ್ಮ ಉಂಟಾಗ್ತದೆ ಸರ್. ಅದಕ್ಕೆ ಈಗ ನಮ್ಮದು ಮುಂದಿನ ಯೋಜನೆಗಳಲ್ಲಿ ಏನಿದೆ ಸರ್, ತುಳಸಿನ ಈಗ ನಾವು ಎಲೆ ರೂಪದಲ್ಲಿ ಮಾರ್ತಾ ಇದೀವಿ ಸರ್. ಮುಂದಿನ ದಿನಗಳಲ್ಲಿ ಅದರ ಎಕ್ಸ್ಟ್ರಾಕ್ಷನ್ ಮಾಡಿ ಆಯಿಲ್ ತೆಗೆದು ಮಾರ್ಬೇಕನ್ನೋ ಉದ್ದೇಶ ಇದೆ ಸರ್. ಅಂದರೆ ಬೇಡಿಕೆ ಇದೆ ಸರ್. ಅದಕ್ಕೆ ನೀವೇ ಅದನ್ನು ಮಾಡಬೇಕು ಅಂತ ಇದೆ ನಿಮ್ಮ ಮನಸ್ಸಿನಲ್ಲಿ ಸರ್ ಅನ್ನೋದಿದೆ ಸರ್. ಅಂದರೆ ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ನೀವು ಪೂರ್ವ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ದೀರಿ, ಯಾವ ರೀತಿ ಅದನ್ನು ಮಾರುಕಟ್ಟೆಗೆ ಬಿಡಬೇಕು ಅಥವಾ ಅದರ ತಂತ್ರಜ್ಞಾನ ಎಲ್ಲದ್ರ ಬಗ್ಗೆನೂ ನೀವು ಪೂರ್ವ ಸರ್ ಅದ್ರ ನಿಟ್ಟಿನಲ್ಲಿ ದಾರಿ ಹುಡುಕ್ತಾ ಇದ್ವಿ ಸರ್, ಆಲೋಚನೆ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಈಗ ಕೇರಳದಿಂದ ಕೂಡ ಕೆಲವೊಂದು ರೀತಿಯ ಸಸ್ಯಗಳನ್ನು ನೀವು ಪಡ್ಕೊಂಡು ಇಲ್ಲಿ ಅದನ್ನು ಬೆಳಿಬಹುದು ಅಂತ ಹೇಳಿ ಆಲೋಚನೆ ಬಂದಿದೆ ಅಂತ ಹೇಳಿದ್ರಿ. ಆ ರೀತಿಯ ಅದರ ಆ ಸಸ್ಯಗಳ ಬಗ್ಗೆ, ಬೆಳವಣಿಗೆ ಬಗ್ಗೆ, ಎಲ್ಲದ್ರ ಬಗ್ಗೆ ಯಾವ ರೀತಿ ಮಾಹಿತಿ ನೀವು ಪಡ್ಕೊಂಡ್ರಿ? ಅದೇ ಸರ್, ಅವರು ಕೇರಳದ ಡಾಕ್ಟ್ರು ಏನು ಡಾಕ್ಟರ್ ಬಂದಿದ್ದಾರಲ್ಲ ಸರ್, ಅವ್ರಿಗೆ ಕೆಲವೊಂದು ಶುರುವಿನಲ್ಲಿ ನಮಗೆ ಒಂದು ಸ್ವಲ್ಪ ಟೆಸ್ಟಿಂಗ್ ಸ್ಯಾಂಪಲ್ ಕೊಟ್ಟಿದ್ರು ಸರ್. ಯಾವ ಒಂದು ಇಲ್ಲಿ ಹೊಸಪೇಟೆಯಿಂದ ಒಂದು ವ್ಯಕ್ತಿಯಿಂದ ನನಗೆ ಅವರು ಪರಿಚಯ ಆಯಿತು. ಅವರು ನಮ್ಮ ಭಾಗದಲ್ಲಿ ಏನು ಬೆಳೆಯುತ್ತೆ ಅಂತ ಟೆಸ್ಟಿಂಗ್ಗೆ ಕೆಲವೊಂದು ಸ್ಯಾಂಪಲ್ಸ್ ಕೊಟ್ಟರು ಸರ್. ಅವ್ರು ಅಡ್ಡಾಡ್ತಿರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು, ನಮ್ಮಲ್ಲಿ ನಮಗೆ ಗೊತ್ತಿಲ್ಲದಂಗೆ ಮೋಸ್ಟ್ಲಿ ನಮ್ಮ ಸರ್ಗೆಲ್ಲ ಗೊತ್ತಿರ್ಬೋದು, ದಾರಿಯಲ್ಲಿ ಕಾಣೋ ಎಷ್ಟೋ ಬೆಳೆಗಳು ನಾವು ಅದು ವೇಸ್ಟ್ ಅಂದಿದ್ವಲ್ಲ, ಅದು ಒಳ್ಳೆಯ ಔಷಧಿ ಗುಣಗಳಿದ್ದಾವೆ, ಎಷ್ಟೋ ರೋಗಗಳಿಗೆ ಅದು ಔಷಧಿಯಾಗಿ ಕೆಲಸ ಮಾಡ್ತಾ ಇದೆ ಸರ್. ಅದು ನಮ್ಗೆ ಗೊತ್ತಿರಲಿಲ್ಲ. ಅವ್ರು ನಮ್ಮ ಹೊಲಗಳಲ್ಲಿ ಅಡ್ಡಾಡ್ತಿರ್ಬೇಕಾದ್ರೆ ಅವ್ರಿಗೆ ಅನಿಸಿದ್ದು ಅದೇ, ಇಲ್ಲಿ ಈ ಭಾಗದಲ್ಲಿ ಇಂಥ ಬೆಳೆಯೆಲ್ಲ ಬೆಳೀತಿದೆ, ಇದು ನಮ್ಗೆ ಚೆನ್ನಾಗಾಗುತ್ತೆ ಅಂತೇಳಿ ನಮಗೆ ಕೆಲವೊಂದು ಮೊದಲು ಒಂದು 14 ಸ್ಪೀಸೀಸ್ ಟೆಸ್ಟಿಂಗ್ ಅಂತ ಕೊಟ್ಟಿದ್ದರು ಸರ್ ಅವರು. ಅದರಲ್ಲಿ ಇವೆಲ್ಲ ಇದ್ದವು. ಆ ಟೆಸ್ಟಿಂಗ್ ಕೊಟ್ಟಂಗೆ ಅದರಲ್ಲಿ ನಮಗೆ ಒಂದು 2 ತಿಂಗಳಲ್ಲಿ ಏನು ಬೆಳೆದಿದೆ, ಎಷ್ಟು ಬೆಳೆದಿದೆ, ಯಾವುದನ್ನು ನಾವು ಇದನ್ನು ಪ್ರಮೋಟ್ ಮಾಡ್ಬೋದು ಅಂತೇಳಿ ನಮಗೆ ಆ 14 ಸ್ಪೀಸೀಸ್ನಲ್ಲಿ ನಮಗೆ 9 ಸ್ಪೀಸೀಸ್ ಈಗ ಬೆಳೆ ಕೊಟ್ಟಿದ್ದಾರೆ ಸರ್ ಅವರು. ಅವ್ರಲಿಂದನೇ ಇದೆ. ಆಮೇಲೆ ಇದು ಯಾವುದ್ಯಾವುದಕ್ಕೆ ಇದೇನೋ ನಮ್ಮ ಪುರಾತನ ಆಯುರ್ವೇದ ಪದ್ಧತಿಯಲ್ಲಿ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ, ಕ್ಯಾನ್ಸರ್ಗೆ ಕ್ಯಾನ್ಸರ್ಗೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಮಾಡ್ತಾರೆ ಸರ್ ಅವರು. ಅವರು ಸಾಮಾನ್ಯವಾಗಿ ಇವೆಲ್ಲ ಔಷಧಿ ಸಸ್ಯಗಳನ್ನು ಸರ್ ನಮಗೆ ನಮ್ಮ ಭಾಗಕ್ಕೆ ಈ ಉತ್ತರ ಪ್ರದೇಶ ಈ ಕಡೆ ಹಿಮಾಲಯ ಕಡೆಯಿಂದ ಏನೋ ಬರ್ತಾ ಇತ್ತಂತ ಸರ್. ಮೋಸ್ಟ್ಲಿ ಅವ್ರಿಗೆಲ್ಲ ಟ್ರಾನ್ಸ್ಪೋರ್ಟ್ ರಿಸ್ಕು ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ನಮ್ಮ ಭಾಗದಲ್ಲಿ ಇದೆಲ್ಲ ಬೆಳೆಯುತ್ತೆ ಅಂತಂದ ಮೇಲೆ ನಮ್ಮ ರೈತರಿಗೆ ಯಾಕೆ ಕೊಡಬಾರ್ದು ಅಂತಂದು ಅವ್ರು ಅಂದರು ಸರ್. ನಮಗೆ ನಮಗೂ ಹೊಸ ದೃಷ್ಟಿಕೋನದಿಂದ ಬೇಸಾಯ ನೋಡ್ತಿರ್ಬೇಕಾದ್ರೆ ಇವ್ರು ಸಿಕ್ಕರು, ಅದು ನಮಗೂ ಪೂರ್ವಕವಾಗಿ ಕೆಲಸ ಮಾಡ್ತಾ ಇದೆ ಸರ್. ಇದು ಅಂದರೆ ಒಟ್ಟಾರೆ ಅದು ಸಾಮಾಜಿಕವಾಗಿ ಎಲ್ಲರಿಗೂ ಲಾಭ ತಟ್ಟುವಂಥ ಆಲೋಚನೆ ಇದು. ಹೌದು ಸರ್. ಇದ್ರ ಜೊತೆಗೆ ಗಣೇಶ್ ಗೌಡ್ರೆ, ನೀವು ಈ ಮುಂಚೆ ಬೇರೆ ಬೇರೆ ಕೃಷಿ ಸಂಬಂಧಿತ ವೃತ್ತಿಗಳಲ್ಲೂ ಪ್ರಯತ್ನ ಮಾಡಿದ್ರಿ, ಕೋಳಿ ಸಾಕಾಣಿಕೆ ಕೂಡ ಮಾಡಿದ್ರಿ ಅಂತ ಹೇಳಿದ್ರಿ, ಆ ಅನುಭವ ಹೇಗೆ? ಕೋಳಿ ಸಾಕಾಣಿಕೆ ಆ್ಯಕ್ಚುಲ್ ಸರ್ ನನಗೊಂದು ಐಡೆಂಟಿಫಿಕೇಶನ್ ಅಂತ ಆಗಲಿ ಅಥವಾ ಏನಾದರೂ ಒಂದು ಕೊಟ್ಟಿದ್ದೆ ಅದೇ ಉದ್ಯಮನೇ. ಅಲ್ಲಿ ಪ್ಯೂರ್ ಲೈನ್ ಬ್ರೀಡ್ ಅಂತಂದರೆ ಆ ತಳಿಗಳಲ್ಲಿ ಕೆಲಸ ಮಾಡಿದ್ದೆ ಸರ್. ಮರಿ ಹುಟ್ಟಿಸೋ ಅಂಥದ್ವರೆಗೂ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದಾದ ನಂತರ 97ಕ್ಕೆ ಏನನ್ನಿಸ್ತು ಸ್ವಂತ ಏನಾದರೂ ಮಾಡೋಣ ಅಂತೇಳಿ ಬಂದು ಮಾಡಿದ್ದೆ ಸರ್. ಬ್ರಾಯ್ಲರ್ ಫಾರ್ಮ್ ಮಾಡಿದ್ದು ಪ್ರಾರಂಭಿಕ ಅಂತೇಳಿ 500 ಕೋಳಿಯಿಂದ ಸ್ಟಾರ್ಟ್ ಮಾಡಿದೆ ಸರ್. ಕ್ರಮೇಣ ಅದು ಇವತ್ತಿಗೆ 12,000ಕ್ಕೆ ಬಂದಿದೆ ಸರ್. ಆ ಬಂದಿದ್ದ ಲಾಭ ತೊಗೊಂಡು ಅದಕ್ಕೆ ಹಾಕೋಂತ ಬಂದು ಈಗ ಇವತ್ತು 12,000 ಸೆಡ್ ಇದೆ ಸರ್. ಇನ್ನು ಆ ಕೋಳಿ ಉದ್ಯಮಕ್ಕೆ ಬಂದು ಒಂದು 15-17 ವರ್ಷ ನನಗೆ ಹಿಂದೆ ನೋಡಿದ್ದೇ ಇಲ್ಲ ಸರ್. ನನಗೆ ಲಾಸ್ ಅನ್ನೋದು ಇರಲಿಲ್ಲ ಸರ್. ಆ ಟೈಮಿನ ತಳಿಗಳು ಆಮೇಲೆ ಆ ಟೈಮಿನ ಸಾಕಾಣಿಕೆ ಪದ್ಧತಿಗಳು ನಮಗೆ ಲಾಭವನ್ನು ಹೆಚ್ಚು ತಂದು ಕೊಟ್ಟಿರ್ಬೋದು ಸರ್. ಈಗ ನಮ್ಮಲ್ಲಿ ಈ ಆಧುನೀಕರಣ ಅಂತ ಮಾಡಿಕೊಂಡು ಫೀಡು ಬ್ರೀಡು ಎಲ್ಲ ಮಾಡ್ರೇಟ್ ಮಾಡಿ ಅದಕ್ಕೆ ರೆಸ್ಟೆನ್ಸ್ ಪವರ್ ಇಲ್ಲ ಅಂತ ನನ್ನ ಅನಿಸಿಕೆ ಸರ್. ಪಾಪ ಎಲ್ಲ ಜನ ಒಪ್ಕೋಬೇಕು ಒಪ್ಕೊತಾರೆ ಅಂತಂದಲ್ಲ. ಆಮೇಲೆ ಮಾರ್ಕೆಟು ಫ್ಲಕ್ಚುಯೇಷನ್ ಇದೆ ಸರ್. ಮೊದಲು ಮಾರ್ಕೆಟನ್ನು ನಮ್ಮ ಲೋಕಲ್ ಇದಕ್ಕೆ ನಾವು ಮಾರ್ಕೆಟಿನ ಬೆಲೆನ ನಿರ್ಧಾರ ಮಾಡ್ತೀವಿ. ಈಗ ಯಾರೋ ನಿರ್ಧಾರ ಮಾಡ್ತಾರೆ ಸರ್ ಅವ್ರ ರೇಟಿಗೆ ನಾವು ಕೊಡಬೇಕು, ಅವ್ರ ಕಂಡೀಷನ್ ಏನಿರುತ್ತೆ ಗೊತ್ತಿಲ್ಲ. ಅದನ್ನೆಲ್ಲ ನೋಡಿದರೆ ನಮಗೆ ಮೊದಲಿನಗಿಂತ ಈಗ ಲಾಭ ಅನ್ನೋದಕ್ಕಿಂತ ಲಾಸ್ನಲ್ಲಿದೆ ಸರ್. ಒಂದು ಮೊದಲು ಸೀಸನ್ ಅಂತ ಇರ್ತಾಯಿತ್ತು ಸರ್, ಇಂಥ ಸೀಸನಲ್ಲಿ ನಮ್ಗೆ ರೇಟ್ ಸಿಗ್ಬೋದು ಅಂತಂದೇಳಿ. ಈಗ ಅಂಥ ಸೀಸನೇ ಇಲ್ಲ ಸರ್, ಯಾವಾಗ ರೇಟ್ ಬರುತ್ತೆ ಯಾವಾಗ ರೇಟ್ ಹೋಗುತ್ತೆ, ಅನ್ಕನ್ಸಿಸ್ಟೆಂಟ್ ಸರ್ ಈಗ. ಹಾಗಾಗಿ ನಮ್ಗೆ ಏನು ಅನಿಸ್ತದೆ, ಈಗ ಇಡೀ ವರ್ಷಾನುಗಟ್ಟಲೆ ನಾನು ಕೋಳಿ ಫಾರ್ಮೇ ಮಾಡ್ಕೊಂಡು ಬಂದಿದ್ದೆ ಸರ್, ಬೇರೆ ಏನು ಮಾಡಲಿಲ್ಲ. ಈಗೇನು ಅನಿಸ್ತದೆ ಅಂತಂದರೆ ಈಗ ಅದರಲ್ಲಿ ನಮಗೆ ಜೀವನ ಅನಿಶ್ಚಿತತೆ ಕಾಡ್ತಿರ್ಬೇಕಾದ್ರೆ ಇನ್ನೊಂದು ಏನಾದರೂ ಮಾಡೋಣ ಅಂತಂದು ಯೋಚನೆ ಮಾಡ್ತಿರ್ಬೇಕು ನನಗೆ ಈ ಇದಕ್ಕೆ ಬಂದಿತ್ತು ಸರ್ ಅದು. ಆಮೇಲೆ ಅದು ನನಗೇನು ಕಲಿಸಿದೆ ಅಂತಂದರೆ ಇಷ್ಟು ವರ್ಷ ಮಾಡಬೇಕಂತ ಏನಿರಲಿಲ್ಲ ಸರ್. ಅದು ನನಗೆ ಜೀವನ ರೂಪಿಸ್ತೈತೆ ಅಂದ್ಕೊಂಡಾಗ ಜೀವನಕ್ಕೆ ಏನು ಬೇಕೋ ಎಲ್ಲ ಕೊಟ್ಟು ಸರ್, ಈಗ ನನಗೆ ಕೈಬಿಟ್ಟಿದೆ ಅದು. ಹಾಗಾಗಿ ಇನ್ಮೇಲೆ ಅದು ಅಂಥದ್ದು ಮಾಡಬಾರ್ದು, ಒಂದಿಲ್ಲ ಒಂದಿನ ಅಳೆದು ಹೋಗೋಂಥದ್ದು ಮಾಡಬಾರ್ದು, ಏನಾದರೂ ಹೊಸದು ಮಾಡೋಣ ಅಂತ. ಆಮೇಲೆ ನಾನು ಕೃಷಿಗೆ ಬಂದಿದ್ದು ಎಲ್ಲರೂ ಬೇಸಾಯ ಮಾಡಬೇಕಾದ್ರೆ ವಿಷ ಉಣಿಸಿ ಮಾಡೋದ್ರಿಂದ ಮುಂದೆ ಒಂದಿಲ್ಲ ಒಂದಿನ ನನ್ನ ಕೋಳಿ ಪರಿಸ್ಥಿತಿನೇ ನನ್ನ ಕಾನ್ಸೆಪ್ಟೇ ಭೂಮಿಗೆ ವಿಷ ಉಣಿಸ್ಬಾರ್ದು ಅಂತಲೇ ನಾನು ಈ ಔಷಧಿ ಸಸ್ಯಕ್ಕಾಗಲಿ ಅಥವಾ ಸಾವಯವ ಬೇಸಾಯಕ್ಕಾಗಲಿ ಬಂದಿದ್ದು ಅದೇ ಉದ್ದೇಶಕ್ಕೆ ಸರ್. ಗೌಡ್ರೆ, ಈಗಲೂ ಕೂಡ ಕೋಳಿ ಸಾಕಾಣಿಕೆ ಶುರು ಇದೆ ಸರ್. ಸೊ ಅದು ಇಟ್ಕೊಂಡಿದ್ದೀರಿ, ಆದರೆ ಒಂದು ಡೈವರ್ಸಿಫಿಕೇಶನ್ ಇರಬೇಕು ಮತ್ತು ಒಂದು ಸೆಕ್ಯೂರ್ಡ್ ಆಗಿರುವಂಥ ಯಾವುದಾದ್ರೂ ಇನ್ನೊಂದು ಬೇಗ ಒಂದರಲ್ಲೇ ಜೀವನ ಆಗೋಲ್ಲ ಅನ್ನೋದು ಒಂದು ಅನಿಸಿಕೆ ಸರ್. ಆಮೇಲೆ ಅದು ಅದರಲ್ಲಿ ಈಗ ಎಷ್ಟು ಹೆಕ್ಕು ಬೇಕೋ ಅಷ್ಟು ಹೆಕ್ಕಿ ಬಿಟ್ಟಿದ್ದೀವಿ ಕೋಳಿ. ಈಗಲೂ ನಮಗೆ ಆದಾಯ ಅಂದರೆ ಕೆಲವೊಂದಕ್ಕೆ ಸೀಸನಲ್ಲಿ ಅಷ್ಟೇ ಸರ್ ಈಗ ಆದಾಯ. ಈ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ನನಗೆ ಆದಾಯ ಸಿಗುತ್ತೆ ಅಂದರೆ ಇನ್ನೊಂದು ಏಳೆಂಟು ತಿಂಗಳು ಏನು ಮಾಡ್ಬೇಕು ಸರ್? ಹಾಗಾಗಿ ಇದು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕೃಷಿ ಚಟುವಟಿಕೆಗಳು ಇರಲ್ಲ, ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನಮ್ಮ ಕೋಳಿಗೆ ರೇಟ್ ಇರುತ್ತೆ, ಆ ಗ್ಯಾಪ್ನ ಇದು ತುಂಬ್ತಾ ಇದೆ ಸರ್. ಈಗ ಗೌಡ್ರೆ ಒಂದು ರೀತಿಯಿಂದ ಆಲೋಚನೆ ಮಾಡಿದರೆ ಒಬ್ಬ ಕೃಷಿಕನ ಭಾಳ ಸೆಕ್ಯೂರ್ಡ್ ಆಗಿ ಇರಬೇಕು ಅಂತಂದರೆ ಸಮಗ್ರ ಕೃಷಿ ಪದ್ಧತಿನೇ ಉತ್ತಮ ಅಂತೇಳಿ ಭಾಳ ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ರು. ಸಮಗ್ರ ಅಂತಂದರೆ ಎಲ್ಲ ರೀತಿಯ ಕೃಷಿ ಸಂಬಂಧಿತ ಇರುವಂಥ ಎಲ್ಲ ವೃತ್ತಿಗಳಲ್ಲೂ ಒಬ್ಬ ರೈತ ತೊಡ್ಕೊಳ್ಳೋದು, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ ಈ ಎಲ್ಲನೂ ಮಾಡ್ತಾ ಇದ್ರೆ ಒಂದು ಏನಾದರೂ ಕೈಕೊಟ್ಟರು ಕೂಡ ಇನ್ನೊಂದರಿಂದ ಆತ ಜೀವನ ಮಾಡಬಹುದು ಅನ್ನೋ ಕಾರಣಕ್ಕೆ. ಆ ರೀತಿಯಿಂದ ನಿಮ್ಮದು ಕೂಡ ಒಂದು ಸಮಗ್ರ ಕೃಷಿ ಪದ್ಧತಿನೇ ಅಂದ್ಕೋಬಹುದಾ ನಾವು? ಸರ್ ಈಗ ಅಂದ್ಕೊಂಡಿದ್ದೀನಿ ನಾನು ಹಿರಿಯರ ಮಾತು ಕೇಳದೇನೆ, ಹಿರಿಯರ ಅನುಭವಗಳನ್ನ ಕೇಳದೆ ನನ್ನ ದೃಷ್ಟಿಕೋನದಿಂದನೇ ಜೀವನ ಮಾಡಿಕೊಂಡು ಕೋಳಿ ಫಾರ್ಮ್ ಒಂದೇ ಜೀವನ ಮಾಡ್ಕೊತ ಬಂದಿದ್ದೆ. ಈಗ ಸಮಗ್ರ ಕೃಷಿ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಸಮಗ್ರ ಹಿರಿಯರು ಹೇಳಿದ್ದು ತಪ್ಪು ಅನ್ನಿಸ್ತಾ ಇಲ್ಲ ಸರ್. ನಾವು ನಮ್ಮ ಯೋಚನೆನ ಬೇರೆ ನಿಟ್ಟಿನಲ್ಲೇ ಮಾಡಬೇಕು ಹೊರತು ಒಂದರಲ್ಲಿ ಬೆನ್ನತ್ಕೊಂಡು ಹೋಗೋದ್ರಿಂದ ಏನಂತ ಸುಖ ಇಲ್ಲ ಸರ್. ಎಲ್ಲದನ್ನು ಮಾಡ್ಬೋದು. ಈಗ ಮುಂದಿನ ದಿನಗಳಲ್ಲಿ ನಾವು ದೇಶೀಯ ತಳಿನ ಬೆಳೆಸಬೇಕು ಅನ್ನೋದೊಂದು ಯೋಜನೆ ಇದೆ ಸರ್. ಆಯಿಲ್ ಎಕ್ಸ್ಟ್ರಾಕ್ಷನ್ ಇದೆ ಸರ್. ಸಾವಯವ ಬೆಲ್ಲ ಮಾಡಬೇಕು ಅಂದ್ಕೊಂಡಿದ್ವಿ ಸರ್. ಹಂತ ಹಂತವಾಗಿ ಒಂದೊಂದೇ ಒಂದು ಮಾಡ್ಬೇಕು ಅಂದ್ಕೊಂಡಿದ್ವಿ ಸರ್. ಈಗ ಗಣೇಶ್ ಗೌಡ್ರೆ, ಇದುವರೆಗೆ ಈ ಭಾಗದಲ್ಲಿ ಬಳ್ಳಾರಿ, ಕೊಪ್ಪಳ ಜಿಲ್ಲೆ ಈ ಕಡೆ ಎಲ್ಲ ನೀರಾವರಿ ಸೌಲಭ್ಯದಿಂದ ಭಾಳಷ್ಟು ಜನ ರೈತರು ಇದುವರೆಗೆ ಅಷ್ಟು ನೀರಾವರಿ ಸೌಲಭ್ಯ ಇತ್ತು, ಸಾಕಷ್ಟು ಕಾಲುವೆಯಲ್ಲಿ ನೀರು ಹರಿತಾ ಇತ್ತು, ಅದರ ಸೌಲಭ್ಯದಿಂದ ಬರೀ ನೀರನ್ನೇ ಬಳಸಿ ಭೂಮಿಗೆ ಎಲ್ಲ ರಾಸಾಯನಿಕಗಳನ್ನು ಉಣಿಸಿ ಬೆಳೆನ ತೆಗಿತಾ ಇದ್ದರು. ಆದರೆ ಈಗ ಈ ಬದಲಾದ ಕಾಲಮಾನದಲ್ಲಿ ಭೂಮಿಗೆ ವಿಷ ಉಣಿಸಬಾರ್ದು ಅಂತ ನೀವು ಆಲೋಚನೆ ಮಾಡ್ತಾ ಇದ್ದೀರಿ, ಈ ಆಲೋಚನೆ ಬಹಳಷ್ಟು ರೈತರಲ್ಲಿ ಬರ್ತಾ ಇದೆಯಾ? ಹಾಗೆ ರಿಯಲ್ ಆಗಿ ಅದನ್ನು ಒಪ್ಕೊಳ್ತಾರೆ ಸರ್, ಒಪ್ಕೊಳ್ತಾರೆ, ಓವರಲ್ಲಾಗಿ ಒಪ್ಕೊಳ್ತಾರೆ. ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ದಾರೆ ಮೋಸ್ಟ್ಲಿ. ನನಗೆ ಅನಿಸುತ್ತೆ ಸರ್, ಈ ಇನ್ನೊಂದು 5-10 ವರ್ಷದಲ್ಲಿ ತುಂಬ ಜನ ಇದಕ್ಕೆ ಬರ್ತಾರೆ ಅಂತ ಅನಿಸುತ್ತೆ ಸರ್. ಆದರೆ ಅವಾಗ ಕಾಲ ಮಿಂಚಿ ಹೋಗಿರ್ತದ ಹಾಗೆ? ಆ ಟೈಮ್ನಲ್ಲಿ ಒಂದು ಸ್ವಲ್ಪ ದಿನ ಟೈಮ್ ತೊಗೋಬಹುದು ಅಷ್ಟೇ ಸರ್. ಆದರೆ ಬದಲಾವಣೆ ಭೂಮಿಯನ್ನು ಪೂರ್ತಿ ಇದಾಗಲ್ಲ ಸರ್. ಒಂದು 3 ವರ್ಷ ಅದಕ್ಕೆ ನಾವು ಸಾವಯವಕ್ಕೆ ಹೊಂದಾಣಿಕೆ ಮಾಡೋಕೆ ಒಂದು 3 ವರ್ಷ ಟೈಮ್ ತೊಗೊಳ್ತದೆ ಸರ್ ಪೂರ್ತಿ ಇದಾಗಬೇಕಂತಂದರೆ. ಆದರೆ ಈಗಲಿಂದನೇ ನಾವು ವಿಷ ಉಣಿಸೋದು ಕಡಿಮೆ ಮಾಡ್ಕೊಂತ ಹೋದ್ರೆ ಚೆನ್ನಾಗಿ, ಅಂದರೆ ಹಂತವಾಗಿ ಕಡಿಮೆ ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮ ಭೂಮಿಯನ್ನು ಉಳಿಸ್ಕೋತಾನ ಹೋದರೆ ಮುಂದಿನ ಪೀಳಿಗೆಗೆ ಕೂಡ ನಾವು ಭೂಮಿನ ಉಳಿಸ್ಬೋದು ಸರ್. ಭೂಮಿ ಫರ್ಟೈಲ್ ಲ್ಯಾಂಡ್ ಉಳಿಸಿ ಹೋಗ್ಬೋದು ಸರ್. ಈಗ ನಾವು ಭೂಮಿ ಎಂಥದ್ದು ಉಳಿಸ್ತಾ ಇದ್ದೀವಿ ಸರ್ ಅಂತ ಈಗ ಯಾರೋ ಬೀಳು ಅಂತ ಬಿಟ್ಟಿದ್ದನ್ನು ನಾವು ಇವತ್ತು ತೊಗೊಂಡು ನಾನು ಸಾಗು ಮಾಡ್ತಾ ಇದ್ದೀವಿ ಸರ್. ಅದು ಬೀಳು ಅದು ಏನು ಬೆಳೆಯಲ್ಲ ಅಂತಂದರೆ ಅದರಲ್ಲಿ ಕೆಲವೊಂದು ಬೆಳೆಯೋದು ಇರುತ್ತೆ. ಈಗ ನಮ್ಮಲ್ಲಿ ಬೇಸಾಯ ಅಂದ ತಕ್ಷಣ ಎಲ್ಲರೂ ಏನು ಮಾಡ್ತಾರೆ ಸರ್, ನೀರಾವರಿ ಅಂತ ಹೇಳ್ತಾರೆ. ಈಗ ಕೆಲವೊಂದು ನಾವು ಅಶ್ವಗಂಧ ಅಂತ ಬೆಳೆದಿದ್ವಿ ಸರ್, ಅಶ್ವಗಂಧ ಅಂತ ಬೆಳೀತಾ ಇದ್ದೀವಿ. ಅದು ನೀರು ಬೇಡ ಸರ್, ಅದಕ್ಕೆ ಸೆಪ್ಟೆಂಬರ್ನಲ್ಲಿ ಬೀಜ ಹಾಕಿದರೆ ಡಿಸೆಂಬರ್ನಲ್ಲಿ ಕಟಾವು ಸರ್. ಅದಕ್ಕೆ ನೀರು ಕಡಿಮೆ ಇದ್ದಷ್ಟು ಚೆನ್ನಾಗಿ. ಸಾಮಾನ್ಯವಾಗಿ ನೀರು ಇರೋದೇ ಕಡಿಮೆ ಸರ್, ನೀರಿನ ಅವೈಲಬಿಲಿಟಿ ಕಡಿಮೆ. ಅಂಥದ್ರಲ್ಲಿ ನಾವು ನೀರಾವರಿ ಇದ್ದರಷ್ಟೇ ರೈತರು, ಬೇರೆಲ್ಲ ರೈತರು ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನೋಕ್ಕಾಗಲ್ಲ ಸರ್. ಅವ್ರಿಗೂ ಅವ್ರದ್ದೇ ಆದಂಥ ಬೆಳೆಗಳು, ಅವ್ರ ಹೊಲಕ್ಕೆ ಅವರು ವಾಟರ್ ಕಂಡೀಷನ್ಸ್ಗೆ ಭೂಮಿ ಕಂಡೀಷನ್ಸ್ ಸೂಕ್ತಾಗಂಥ ಬೆಳೆಗಳು ಅದನ್ನ ಹುಡ್ಕೊಂಡು ಮಾಡ್ಬೋದು ಸರ್. ಅಂದರೆ ವಾತಾವರಣದಲ್ಲಿರುವ ತೇವಾಂಶವನ್ನೇ ಹೀರಿಕೊಂಡು ಬೆಳೆಯುವಂಥ ಸಾಕಷ್ಟು ಸಸ್ಯವರ್ಗಗಳಿವೆ, ಅದನ್ನು ನಮ್ಮ ರೈತರು, ಈ ಒಣ ಬೇಸಾಯದ ರೈತರು ಬಳಸ್ಕೊಂಡ್ರೆ ಅವರು ನಿಜವಾಗ್ಲೂ ಲಾಭದ ಕೃಷಿ ಮಾಡ್ಬೋದು ಅಂತ ಮಾಡ್ಬೋದು ಸರ್. ಇದ್ರ ಜೊತೆಗೆ ಈ ಔಷಧೀಯ ಸಸ್ಯಗಳ ಮುಖಾಂತರ ಸಾಕಷ್ಟು ಹೊಸ ಹೊಸ ಆಲೋಚನೆಗಳನ್ನು ಹೂವಿನ ಹಡಗಲಿ ತಾಲೂಕಿನಲ್ಲಿ ತಗೊಂಡು ಬಂದಿದ್ದೀರಿ. ಆದರೆ ಈ ಕೋಳಿ ಸಾಕಾಣಿಕೆಯ ಉದ್ಯಮವನ್ನು ಸುಮಾರು 25 ವರ್ಷದಿಂದ ನೀವು ನಡೆಸ್ಕೊಂಡು ಬಂದ್ರಿ, ಅದರಿಂದ ಬೇರೆ ರೀತಿಯ ಏನಾದರೂ ಮಾಡಬೇಕು ಅಂತ ಬಂದರೆ ಅಲ್ಲಿ ಕೈ ಸುಟ್ಕೊಂಡಿಲ್ಲ ನೀವು, ಲಾಭದ ಅಂಶ ಅಷ್ಟೇ ಕಡಿಮೆ ಆಗಿದೆ? ಇಲ್ಲ ಸರ್, ಲಾಭಾಂಶ ಕಡಿಮೆ ಆಗಿದೆ, ಒಂದು ಹಂತದಲ್ಲಿ ಕೈ ಸುಟ್ಕೊಂಡಿದ್ವಿ ಅನ್ಕೋಬಹುದು. ಆದರೆ ಸರ್ ಒಂದ್ರ ಮೇಲೆ ನಾವು ಅವಲಂಬಿತವಾಗಿರ್ಬಾರ್ದು ಅನ್ನೋದು ಅದು ಕಲಿಸಿದೆ ಸರ್. ಈಗ ಸಮಗ್ರ ಕೃಷಿ, ಇವು ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಇವೆಲ್ಲ ಕೃಷಿ ಉಪಕಸುಬುಗಳು, ಆದ್ರೂ ನಾವು ಒಂದೇ ಕಸುಬು ಅಂತಂದೇಳಿ ಇವತ್ತು ಮಾಡ್ಕೊಂತ ಬಂದಿವಿ ಸರ್. ಈಗ ಜೀವನದಲ್ಲಿ ಅದು ನಮಗೆ ಆ ಅನುಭವ, ಆಮೇಲೆ ನಾವು ಅನುಭವಿಸಿದ ತೊಂದರೆಗಳು, ಒಂದರಲ್ಲಿ ಇರೋದಕ್ಕಿಂತ ಎಲ್ಲದನ್ನು ಮಾಡ್ಬೋದು ಅನ್ನೋದು ಸರ್. ಮಲ್ಟಿಪಲ್ ಆಗಿ ಸಮಗ್ರ ಕೃಷಿ ಮಾಡ್ಬೋದು ಅಂತ ಸರ್. ಅಂದರೆ ವೈವಿಧ್ಯಮಯವಾದ ಕಾರ್ಯವನ್ನು ಮಾಡ್ತಾ ಇದ್ರೆ ಒಂದಿಲ್ಲ ಒಂದು ನಮ್ಮ ಕೈ ಹಿಡಿಯುತ್ತದೆ, ನಾವು ಲಾಭದಲ್ಲಿ ಇರಬಹುದು, ಲಾಭದಲ್ಲಿ ಇರೋದಷ್ಟೆಲ್ಲ ನೆಮ್ಮದಿಯ ಒಂದು ಮಾಡ್ಬೋದು ಅಂತ. ಆಮೇಲೆ ಭೂಮಿನ ಮುಂದಿನ ಪೀಳಿಗೆ ಉಳಿಸಿ ಹೋಗ್ಬೋದು ಸರ್. ನಾವೆಲ್ಲ ವಿಷ ಉಣಿಸಿ ಇವತ್ತು ತುಂಬ ಜನ ರೈತರು ಮಾಡ್ತಾರೆ, ಅದಕ್ಕೆ ಸಿಕ್ಕಾಪಟ್ಟಿ ಗೊಬ್ಬರ ಹಾಕ್ತಾರೆ. ಹೊಸದಾಗಿ ಬಂದಾಗ 1 ಎಕರೆಗೆ 1 ಚೀಲ ಗೊಬ್ಬರ ಹಾಕ್ಬೇಕು ಅನ್ನೋದೇನೋ ಉದ್ದೇಶದಿಂದ ಬಂತು ಸರ್. ಅದು ಇವತ್ತು ಕೆಲವೊಂದು ಬೆಳೆಗಳಿಗೆ ಏನಾಗಿದೆ ಅಂದರೆ ಸರ್, ಎಷ್ಟು ಬೆಳೆ ಎಷ್ಟು ಇಳುವರಿ ತೆಗೆದ್ರೆ ಅಷ್ಟು ಚೀಲ ಗೊಬ್ಬರ ಹಾಕಬೇಕಾಗಿದೆ, ಅಂದರೆ ಎಷ್ಟರ ಮಟ್ಟಿಗೆ ನಾವು ಭೂಮಿ ಹಾಳು ಮಾಡಿದ್ದೀವಿ ಅಂತ. ಇದನ್ನು ಕ್ರಮೇಣ ಹಂತ ಹಂತವಾಗಿ ನಮ್ಮಲ್ಲೇ ಸಿಗ್ತಕ್ಕಂಥ, ನಾನು ಇದರಲ್ಲಿ ಜಾಸ್ತಿ ಹೊರಗಡೆಯಿಂದ ಏನೋ ತಂದು ಹಾಕಲ್ಲ ಸರ್. ಇವತ್ತು ಬೇರೆ ಜನಕ್ಕೆ ಕಸ ಅಂತ ಅನಿಸಿದ್ರು ಅದನ್ನೆಲ್ಲ ಹೊರಗಡೆ ಎಸಿದೆ, ಅದನ್ನ ಅಲ್ಲೇ ಗಿಡಗಳ ಬಡ್ಡೆಗೆ ಹಾಕಿ ಈ ವೈಜ್ಞಾನಿಕವಾಗಿ ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಿದೆ ನನಗೆ ಅದು ಗೊತ್ತಾಗಲ್ಲ ಸರ್. ಆದ್ರೆ ಬಾಳೆ ಬೆಳೆದಿದ್ದು ಸರ್, ಪಾರ್ಥೆನಿಯಂ ಕೂಡ ಒಂದು ಕಸವಾಗಿ ಕಸವಾಗಿ ಬಳಸ್ತಾ ಇದ್ದೀನಿ ಸರ್. ಅದರ ಬಾಳೆ ಗಿಡದ ಅನುಭವ ಸರ್ ನನಗೆ ಒಂದು ಗೊನೆಗೆ ಒಂದು 32 kg ಬಂದಿದೆ ಸರ್ ಸಾವಯವ ಪದ್ಧತಿಯಲ್ಲಿ. ಹೊಲದಲ್ಲಿರೋ ತ್ಯಾಜ್ಯನೂ ಬೆಳೆಸಿ ಅದನ್ನ ಯಾವ್ದನ್ನು ಇವತ್ತಿಗೂ ಹೊರಗಾಕಲ್ಲ ಸರ್. ಅಲ್ಲೇನೋ ಹುಲ್ಲು ಬೆಳೀತೆ ಅಂದ್ರೆ ಅದನ್ನ ಅಲ್ಲೇ ಕೊಳಕ್ ಬಿಟ್ಟಿರ್ತೀನಿ ಸರ್. ಮತ್ತೆ ಅದ್ರಲ್ಲಿ ಇದೆ ಸರ್, ಈಗ ಅದು ಈಗ ಅನುಭವಿಸ್ರು ಡಾಕ್ಟರ್ ಹೇಳ್ತಿರ್ತಾರೆ ಸರ್, ಒಂದು ವಸ್ತುನ ಒಂದು ಪದಾರ್ಥನ ಯಾರು ಹುಳಗೀಳ ತಿನ್ನಕ್ಕೆ ಆಗಲ್ಲ ಅಂತಂದ್ರೆ, ಹುಳಗೀಳ ತಿನ್ನಲ್ಲ ಅಂತಂದ್ರೆ ಅದು ಮನುಷ್ಯನು ತಿನ್ನಕ್ಕೆ ಅಯೋಗ್ಯ ಅಂತೆ ಸರ್. ಆ ಹುಳ ತಿಂದ್ರೆ ನಾವು ತಿನ್ಬೋದಂತ ಆ ಥರ ನಾವು ಯೋಚನೆ ಮಾಡ್ಬೋದಲ್ಲ ಸರ್. ಅದು ಹುಳನ ತಿನ್ನಕ್ಕಾಗಲ್ಲ ಅಂದ್ರೆ ನಾವು ಯಾರನ್ನ ತಿಂತೀವಿ? ನಾವೆಲ್ಲ ಈಗ ತಿಂತಿರೋದು ವಿಷಯುಕ್ತ ಆಹಾರ ತಿಂತಾ ಇದೀವಿ. ಅದ್ರ ಬದಲು ಇದು ಈ ದೃಷ್ಟಿಕೋನದಿಂದ ಯೋಚನೆ ಮಾಡಿ ಅದನ್ನು ಭೂಮಿಗೂ ಒಳ್ಳೇದಾಗಿ ನಾವು ಒಳ್ಳೇದು ತಿನ್ಬೋದಲ್ಲ ಸರ್. ತುಂಬ ಒಳ್ಳೆ ಮಾತು ಹೇಳಿದ್ರಿ ಗಣೇಶ್ ಕೊಟ್ರೆ. ಇದುವರೆಗೆ ನಿಮ್ಮ ವಿವಿಧ ಕೃಷಿ ಅನುಭವಗಳ ಬಗ್ಗೆ, ಅದರಲ್ಲೂ ಹೆಚ್ಚಾಗಿ ಔಷಧೀಯ ಸಸ್ಯಗಳು ಯಾವ ರೀತಿ ನಿಮ್ಮ ಬದುಕನ್ನು ಬದಲಾಯಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ನಿಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೂ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಔಷಧೀಯ ಸಸ್ಯಗಳ ಪಾಲನೆ ಕುರಿತು ಶ್ರೀ ಗಣೇಶಗೌಡ ಹೆಚ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಇದೀಗ ರೈತರಿಗೆ ಸಲಹೆ ಗಿರೀಶ್ ವಿ ಪಾಟೇಲ್ ಅವರಿಂದ. ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡೋದಕ್ಕೆ ಕೃಷಿಕರು ನಾನಾ ರೀತಿಯ ಸಾವಯವ ಗೊಬ್ಬರಗಳನ್ನು ಬಳಸ್ತಾ ಇದ್ದಾರೆ. ರಾಸಾಯನಿಕ ಗೊಬ್ಬರದ ಹೆಚ್ಚಿನ ಬಳಕೆಯಿಂದ ಅಧಿಕ ಇಳುವರಿ ಪಡೆಯಬಹುದಾದರೂ ಇದರಿಂದ ಮಣ್ಣಿನ ಸಾರಾಂಶ ಹಾಳಾಗುತ್ತೆ ಅಂತ ತಿಳಿದು ಬಹಳಷ್ಟು ಜನ ರೈತರು ಸಾವಯವ ಗೊಬ್ಬರಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಸಾವಯವ ಗೊಬ್ಬರಗಳಾದಂಥ ಕೊಟ್ಟಿಗೆ ಗೊಬ್ಬರ, ಕುರಿ ಅಥವಾ ಆಡಿನ ಗೊಬ್ಬರ, ಹಂದಿ ಗೊಬ್ಬರ, ಎರೆಹುಳು ಗೊಬ್ಬರ, ಕೋಳಿ ಹಿಕ್ಕೆಯ ಗೊಬ್ಬರ ಮುಂತಾದವುಗಳನ್ನು ಬಳಸಿ ಜಮೀನಿನ ಪೋಷಕಾಂಶಗಳನ್ನು ಹೆಚ್ಚಿಸಬಹುದು. ನಮ್ಮ ದೇಶದಲ್ಲಿ ಕೋಳಿ ಉದ್ದಿಮೆ ಇತರೆ ಎಲ್ಲ ಕೃಷಿ ಉಪಕಸುಬುಗಳಿಗಿಂತ ಉತ್ತಮ ಲಾಭವನ್ನು ನೀಡ್ತಾ ಇದೆ. ಕೋಳಿಗಳಲ್ಲಿ ಜೀರ್ಣಾಂಗ ಮತ್ತು ಮೂತ್ರಜನಕಾಂಗ ಒಂದೆಡೆ ಸೇರಿರೋದರಿಂದ ಮಲ ಮತ್ತು ಮೂತ್ರ ಬೆರೆತು ಇತರೆ ಪ್ರಾಣಿಗಿಂತ ಉತ್ತಮ ಗೊಬ್ಬರ ಕೋಳಿಗಳಿಂದ ದೊರೆಯುತ್ತೆ. ಕೋಳಿ ಗೊಬ್ಬರ ಇತರೆ ಪ್ರಾಣಿಗಳ ಗೊಬ್ಬರಕ್ಕಿಂತ ಹೆಚ್ಚಿನ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಅಲ್ಲದೇ ಕಬ್ಬಿಣ, ಮ್ಯಾಂಗನೀಸ್, ಮೆಗ್ನೀಸಿಯಂ, ಕಾಪರ್, ಕೋಬಾಲ್ಟ್, ಮಾಲಿಬ್ಡಿನಮ್ ಮುಂತಾದ ಖನಿಜಗಳನ್ನು ಹೊಂದಿರುತ್ತೆ. ಕೋಳಿ ಹಿಕ್ಕೆ ಗೊಬ್ಬರವನ್ನು ನಾವು ಯಾವ ರೀತಿ ಶೇಖರಣೆ ಮಾಡಿ ಇಡ್ತೇವೆ ಅನ್ನೋದರ ಮೇಲೆ ಮೌಲ್ಯವನ್ನು ಕೂಡ ನಿರ್ಧರಿಸಬಹುದು ಮತ್ತು ಅದನ್ನು ಹೆಚ್ಚು ಕೂಡ ಮಾಡಬಹುದು. ನೇರವಾದ ಬಿಸಿಲಿನಲ್ಲಿ ಶೇಖರಿಸಿದರೆ ಗೊಬ್ಬರದ ಮೌಲ್ಯ ಕಡಿಮೆ ಆಗುತ್ತೆ. ಗುಂಡಿಗಳಲ್ಲಿ ಶೇಖರಿಸಿಡೋದ್ರಿಂದ ಮೌಲ್ಯವನ್ನು ವೃದ್ಧಿಪಡಿಸಬಹುದು. ಸೂಪರ್ ಫಾಸ್ಫೇಟ್ ಮತ್ತು ಸುಣ್ಣದ ಅಂಶವನ್ನು ಗೊಬ್ಬರದ ಜೊತೆಗೆ ಬೆರೆಸಿದರೆ ಹಿಕ್ಕೆ ಗೊಬ್ಬರದ ಮೌಲ್ಯವನ್ನು ಹೆಚ್ಚಿಸಬಹುದು. ಕೋಳಿ ಹಿಕ್ಕೆ ಗೊಬ್ಬರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸುಣ್ಣ, ಸೋಡಿಯಂ ಮತ್ತು ಮೆಗ್ನೀಷಿಯಂ ಇದ್ದು ಇದು ಭೂಮಿಯಲ್ಲಿ ನೀರು ಹಿಡಿದಿಡುವಂಥ ಶಕ್ತಿಯನ್ನು ಮತ್ತು ಭೂಮಿಯ ರಂಧ್ರಗಳನ್ನು ಹೆಚ್ಚು ಮಾಡುತ್ತೆ. ಕೋಳಿ ಹಿಕ್ಕೆ ಸಾವಯವ ಪದಾರ್ಥವಾಗಿದ್ದು ಮಣ್ಣಿನ ಸವಕಳಿಯನ್ನು ತಡೆಯುತ್ತೆ. ಕೋಳಿ ಹಿಕ್ಕೆ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡುತ್ತೆ. ಶೇಖರಿಸಿಟ್ಟಂಥ 1 ಟನ್ ದಪ್ಪ ಸತ್ಯ ಗೊಬ್ಬರ ಸುಮಾರು 160 kg ಅಮೋನಿಯಂ ಸಲ್ಫೇಟ್, 150 kg ಸೂಪರ್ ಫಾಸ್ಫೇಟ್, 50 kg ಪೊಟ್ಯಾಷಿಯಂ ಸಲ್ಫೇಟ್, 30 kg ಸುಣ್ಣ, 7 kg ಮೆಗ್ನೀಷಿಯಂ ಮತ್ತು 7 kg ಸೋಡಿಯಂಗೆ ಸಮ ಅಂತ ಹೇಳಿ ಕಂಡುಬಂದಿದೆ. ಹೊಲದಲ್ಲಿ ಕೋಳಿ ಗೊಬ್ಬರವನ್ನು ಬಳಸಿದಾಗ ಮೊದಲನೇ ವರ್ಷದಲ್ಲಿ ಸುಮಾರು 1/4-3/4 ಭಾಗದಷ್ಟು ಉಪಯೋಗವಾಗಿ ಉಳಿದುದನ್ನು ಮುಂದಿನ ವರ್ಷ ಭೂಮಿ ಮತ್ತು ಬೆಳೆಗಳು ಬಳಸಿಕೊಳ್ತವೆ. 4,000 kg ದಪ್ಪ ಸತ್ಯ ಕೋಳಿ ಗೊಬ್ಬರಕ್ಕೆ, ಅಂದರೆ ನೆಲದ ಮೇಲೆ ಸಾಕಾಣಿಕೆ ಮಾಡಿದಂಥ ಕೋಳಿ ಗೊಬ್ಬರಕ್ಕೆ 300 kg ಸೂಪರ್ ಫಾಸ್ಫೇಟ್ ಬೆರೆಸಿದಾಗ 4 kg ಸಾರಜನಕ, 10 kg ರಂಜಕ ಮತ್ತು 2 kg ಪೊಟ್ಯಾಶ್ ಅಂಶ ಹೊಂದಿದಂಥ ಗೊಬ್ಬರವಾಗುತ್ತೆ. 4,000 kg ದಪ್ಪ ಸತ್ಯ ಕೋಳಿ ಗೊಬ್ಬರಕ್ಕೆ 20 kg ಸೂಪರ್ ಫಾಸ್ಫೇಟ್ ಮತ್ತು 110 kg ಮ್ಯೂರೇಟ್ ಆಫ್ ಪೊಟ್ಯಾಶ್ ಸೇರಿಸಿದಾಗ 4 kg ಸಾರಜನಕ, 10 kg ರಂಜಕ ಮತ್ತು 10 kg ಪೊಟ್ಯಾಶ್ ಅಂಶ ಹೊಂದಿದಂಥ ಗೊಬ್ಬರವಾಗುತ್ತೆ. ಕೋಳಿ ಗೊಬ್ಬರವನ್ನು ಎಲ್ಲ ಬೆಳೆಗಳಿಗೂ ಉಪಯೋಗಿಸಬಹುದು. ಕೋಳಿ ಗೊಬ್ಬರ ಹಾಕಿದರೆ ಗಿಡಗಳು ಸುಟ್ಟು ಹೋಗ್ತವೆ ಅನ್ನುವಂಥ ತಪ್ಪು ಕಲ್ಪನೆಯನ್ನು ಬಿಟ್ಟು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ವಿವಿಧ ಬೆಳೆಗಳಿಗೆ ಕೋಳಿ ಗೊಬ್ಬರವನ್ನು ರೈತರು ಬಳಸಬಹುದು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ ಗಿರೀಶ್ ವಿ ಪಾಟೇಲ್ ಅವರಿಂದ. ಇದೀಗ ಕೃಷಿ ಗೀತೆಗಳು. ಸೋಬಗಾವ